ಸೆಪ್ಟೆಂಬರ್ 21-24 2024 ಏರ್ಪಡಿಸಲಾಗುವುದು. ಈ ಕೃಷಿ ಮೇಳದಲ್ಲಿ ಸುಮಾರು 700-800 ಮಳಿಗೆಗಳು ತಮ್ಮ ಕೃಷಿ ತಂತ್ರಜ್ಞಾನವನ್ನು ಪ್ರದರ್ಶನ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ರೈತರಿಂದ ರೈತರಿಗೆ ಚರ್ಚಾಗೋಷ್ಠಿಯನ್ನು ಸಹ ಆಯೋಜಿಸಲಾಗುವುದು. ರೈತ ಬಾಂಧವರು ಈ ಕೃಷಿ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಜ್ಞಾನ ಭಂಡಾರವನ್ನು ವೃದ್ಧಿಸಿಕೊಳ್ಳುವುದರ ಜೊತೆಗೆ ಕೃಷಿ ಹಾಗೂ ಪೂರಕ ಚಟುವಟಿಕೆಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಕೃಷಿ ಮೇಳದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಸುಧಾರಿತ ತಳಿಗಳ ಬೀಜಗಳನ್ನು ಸಹ ಮಾರಾಟ ಮಾಡಲಾಗುವುದು. ಈ ವರ್ಷದ ಕೃಷಿ ಮೇಳವನ್ನು ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಎಂಬ ಘೋಷವಾಕ್ಯದಡಿ ಏರ್ಪಡಿಸಲಾಗುವುದು. ರೈತರಿಂದ ರೈತರಿಗೆ ಚರ್ಚಾಗೋಷ್ಠಿಯನ್ನು ಹಾಗೂ ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು. ರೈತರ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ಸೂಚಿಸಲು ಎಲ್ಲ ಕೃಷಿ ವಿಷಯಗಳನ್ನೊಳಗೊಂಡ ವಿಜ್ಞಾನಿಗಳ ತಂಡವು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿ ಮೇಳದ 4 ದಿನವೂ ಲಭ್ಯವಿರುತ್ತದೆ. ಕೃಷಿ ಮೇಳದಲ್ಲಿ ಕೃಷಿ ಸಾಧಕರಿಗೆ ಸನ್ಮಾನಿಸಲಾಗುತ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ರಸದೌತಣವನ್ನು ಸವಿಯಬೇಕಾಗಿ ವಿನಂತಿ. ತಾವು ಬನ್ನಿ, ತಮ್ಮ ನೆರೆಹೊರೆಯವರನ್ನು ಕರೆತನ್ನಿ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈಗ ಕಬ್ಬು ಬೆಳೆಯಲ್ಲಿ ಗೊಣ್ಣೆ ಹುಳುವಿನ ಸಮಗ್ರ ನಿರ್ವಹಣೆ ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪಿಎಸ್ ತಿಪ್ಪಣ್ಣವರ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈಗ ಆರಂಭ ಆಗ್ತಾ ಇರುವಂಥ ಕೃಷಿ ಮೇಳಕ್ಕೆ ತಾವೆಲ್ಲ ಉತ್ಸಾಹದಿಂದ ಕಾಯ್ತಾ ಇದ್ದೀರಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಮೇಳಕ್ಕೆ ತುಂಬ ಹೆಸರುವಾಸಿ. ಪ್ರತಿ ವರ್ಷ 10 ಲಕ್ಷಕ್ಕಿಂತ ಹೆಚ್ಚು ಜನ ಈ ಕೃಷಿ ಮೇಳದ ಪ್ರಯೋಜನ ಪಡಿತಾರೆ. ಸಾಕಷ್ಟು ವಿಚಾರ ಸಂಕಿರಣಗಳಿರ್ತದೆ, ಮತ್ತು ಪ್ರಾತ್ಯಕ್ಷಿಕಗಳಿರ್ತದೆ, ಮತ್ತು ಬೇಕಾದಂಥ ಸಾಮಗ್ರಿಗಳು ಇವೆಲ್ಲ ನಿಮ್ಗೆ ಸಿಕ್ಕಿರ್ತದೆ. ಆಮೇಲೆ ಜನ ಒಂದು ಜಾತ್ರೆಯಾಗಿ ಬಂದು ಇಲ್ಲಿ ಒಂಥರ ಹಬ್ಬದ ವಾತಾವರಣ ಇರ್ತದೆ. ಈ ಸರದ ಕೃಷಿ ಮೇಳ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ, ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣವರವರಿದ್ದಾರೆ, ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು. ನಮ್ಮ ರೈತ ಬಾಂಧವರು ಸಾಕಷ್ಟು ಬೆಳೆಗಳನ್ನು ಬೆಳೀತಾರೆ. ಉತ್ತಮ ಇಳುವರಿ ಬರಬೇಕು ಅಂತಂದರೆ ಉತ್ತಮ ತಳಿಯನ್ನು ನಾವು ಆರಿಸ್ಬೇಕಾಗ್ತದೆ. ಹಾಗೆಯೇ ರಸಗೊಬ್ಬರ ಆಗಿರ್ಬೋದು, ಸಾವಯವ ಗೊಬ್ಬರ ಆಗಿರ್ಬೋದು, ಅವನ್ನೆಲ್ಲ ಸರಿಯಾಗಿ ಹಾಕಬೇಕು. ಜೊತೆಗೇ ಎಡೆಕುಂಟೆ ಹೊಡೆದಿರಲಿ, ಆಮೇಲೆ ಆಗಾಗ ಹೊಲಗಳ ಕಡೆ ಹೋಗಿ ಏನಾದರೂ ರೋಗ ಬಂದಿದೆ ಅದನ್ನು ನೋಡಿಕೊಂಡು ಔಷಧ ಹೊಡೆಯೋದಾಗಲಿ, ಆಮೇಲೆ ಕೀಟಗಳ ನಿರ್ವಹಣೆ ಮಾಡೋದಾಗಲಿ, ಇವೆಲ್ಲ ಯಶಸ್ವಿಯಾಗಿ ಮಾಡಿದ್ರೆ ಮಾತ್ರ ಉತ್ತಮ ಇಳುವರಿ ಬರ್ತದೆ. ಮತ್ತು ಮಾರುಕಟ್ಟೆನೂ ಅಷ್ಟೇ, ನಾವು ಭಾಳ ಹುಷಾರಿಂದ ಮಾಡಬೇಕಾಗ್ತದೆ. ನಾವೊಬ್ಬ ಉದ್ಯಮಿಯಾಗಿ ನಾವು ವಿಚಾರ ಮಾಡಬೇಕು. ನಾವೆಲ್ಲ ಅಷ್ಟು ಕಷ್ಟಪಟ್ಟು ಬೆಳಿತೀವಿ, ಆದರೆ ಅದು ಮಾರಾಟ ಮಾಡೋದನ್ನು ಇನ್ನೊಬ್ಬರ ಕೈ ಕೊಟ್ಬಿಟ್ರೆ ನಮಗೆ ಬೇಕಾದ ಲಾಭ ಸಿಗೋದಿಲ್ಲ. ಅದಕ್ಕೆ ಮಾರಾಟ ಮಾಡೋದನ್ನು ಕೂಡ ನಮ್ಮದೇ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ಅದನ್ನು ನೀವು ನಿಭಾಯಿಸಿದ್ರೆ ಉತ್ತಮ ಲಾಭವನ್ನು ಪಡಿಬೋದು. ಡಬಲಿಂಗ್ ದಿ ಇನ್ಕಮ್ ಅನ್ನೋದು ಈ ಸರಿಯ ಘೋಷಣೆ ಇದೆ. ಸಾಕಷ್ಟು ಅದಕ್ಕೆ ನಾವು ಕೈ ಜೋಡಿಸ್ಬೇಕು, ಎರಡು ಕೈ ಕೂಡಿದರೆ ಚಪ್ಪಾಳೆ. ಅದಕ್ಕೆ ರೈತ ಬಾಂಧವರು ಆ ನಿಟ್ಟಿನೊಳಗೆ ಒಂದು ಪರಿಶ್ರಮ ಪಡಲಿ, ಸಮಗ್ರವಾಗಿ ಒಂದು ಯಶಸ್ವಿ ಕೃಷಿಯತ್ತ ಮುಖ ಮಾಡಲಿ ಅಂತ ಆಸೆ ಮಾಡ್ತಾ, ಡಾಕ್ಟರ್ ಪಿ ಎಸ್ ತಿಪ್ಪಣ್ಣವರವರಿಂದ ಈ ಗೊಣ್ಣೆ ಹುಳುವಿನ ಸಮಗ್ರ ನಿರ್ವಹಣೆ, ಯಾಕಂದರೆ ಕಬ್ಬು ಅನ್ನೋದು ವಾಣಿಜ್ಯ ಬೆಳೆ, ನದಿ ಪಾತ್ರದ ಭಾಗದೊಳಗೆ ಎಲ್ಲರೂ ಕಬ್ಬನ್ನು ಹಾಕೋದು ಸರ್ವೇ ಸಾಮಾನ್ಯ. ಅದು ಸಾಕಷ್ಟು ಲಾಭವನ್ನು ತರುವಂಥದ್ದು, ಮತ್ತು ಫ್ಯಾಕ್ಟ್ರಿಗಳು ಕೂಡ ಕಾಯ್ತಾ ಇದ್ದಾವೆ. ಕಬ್ಬಿನ ಒಂದು ಫ್ಯಾಕ್ಟ್ರಿಗಳಿಗೆ ಸಕ್ಕರೆ ಮಾಡೋ ಫ್ಯಾಕ್ಟ್ರಿಗಳು ಎಷ್ಟು ಕಬ್ಬು ಬಂದರೂ ಅವರು ತಗೊಳ್ಳೋಕ್ಕೆ ತಯಾರಿಡ್ತಾರೆ, ಮತ್ತು ಅವರಿಗೆ ಬೇಕಾದಂತಹ ಲಾಭವನ್ನು ಮಾಡ್ಕೊಳ್ಳೋಕೆ ಕೂಡ ಅನುಕೂಲ ಆಗ್ತದೆ. ಆದರೆ ಈ ಒಂದು ಕಬ್ಬು ಚೆನ್ನಾಗಿ ಇಳುವರಿ ಬರಬೇಕು ಅಂತಂದರೆ ಈ ಗೊಣ್ಣೆ ಹುಳುವಿನ ನಿಯಂತ್ರಣ ಆಗಬೇಕು. ಆ ಕುರಿತಂತೆ ಇವತ್ತು ಸಮಗ್ರವಾಗಿ ಕಬ್ಬನ ಒಂದು ಬೆಳೆಯನ್ನು ಬೆಳೆಯೋದು ಹೇಗೆ ಅದನ್ನು ಕೂಡ ನಾನು ತಿಳ್ಕೊಳ್ಳೋಣಂತ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣವರವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ತಿಪ್ಪಣ್ಣವರವರೇ. ನಮಸ್ಕಾರ. ತಾವು ಹಿರಿಯ ಪ್ರಾಧ್ಯಾಪಕರು, ನಮ್ಮ ರೈತರ ಒಂದು ಸ್ಥಿತಿಗತಿಗಳ ಬಗ್ಗೆ ಒಂದು ಎರಡು ಮಾತು ಆರಂಭದಲ್ಲಿ. ಈಗ ಸಾಮಾನ್ಯವಾಗಿ ನಮ್ಮ ಕೃಷಿ ಕ್ಷೇತ್ರದಲ್ಲಿ ತಾವು ನೋಡ್ತಿರ್ಬೋದು, ಈಗ ಹವಾಮಾನ ಬದಲಾವಣೆ, ಮಾರುಕಟ್ಟೆ ಒಂದು ಏರಿಳಿತ, ಇವೆಲ್ಲ ರೈತರಿಗೆ ಏನಾಗಿದೆ, ಒಂದು ಅನಿಶ್ಚಿತತೆಯಿಂದ ಕೂಡಿದೆ ನಮ್ಮ ಕೃಷಿ. ಈಗ ತಾವು ಗಮನಿಸಿರ್ಬೋದು, ಈಗ ಧಾರವಾಡದ ಉದಾಹರಣೆ ತಗೊಂಡ್ರೆ ಜುಲೈ ತಿಂಗಳಲ್ಲಿ ನಮಗೆ ವಾಡಿಕೆಗಿಂತ ಹೆಚ್ಚು ಮಳೆ ಬಿತ್ತು. ಈಗ ಆಗಸ್ಟು ತಿಂಗಳು ಮುಗಿತಾ ಬಂದರೂ ಇನ್ನೂ ಮಳೆ ಅಲ್ಲಲ್ಲಿ ನಿಮಗೆ ಕಂಡು ಬರ್ತಾ ಇದೆ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ಹೆಸರು ಬೆಳೆ ಯಾರು ಜೂನ್ದಲ್ಲಿ ಬಿತ್ತನೆ ಮಾಡಿದ್ದಾರೆ, ಈಗ ಅದು ಕಟಾವಿಗೆ ಬಂದಿದೆ, ಆದರೆ ಮಳೆ ಬಿಡ್ತಾ ಇಲ್ಲ. ಇದರಿಂದ ರೈತರು ಚಿಂತೆಗೀಡಾಗಿದ್ದಾರೆ. ಹೌದ್ರಿ, ಅದು ಏನಾಗದ ಮೊಳಕೆ ಬಂದ್ಬಿಡ್ತದೆ, ಮೊಳಕೆ ಬಂದು ಕಪ್ಪಾಗಿ ಅದೆಲ್ಲ ಅಲ್ಲೇ ನೀವು ಭೂಮಿಯಲ್ಲೇ ಗೊಬ್ಬರ ಆಗಿ ರೇಟ್ ಸಿಗುದಿಲ್ಲ ಅವ್ರಿಗೆ, ರೇಟ್ ಸಿಗುದಿಲ್ಲ. ಆಮೇಲೆ ನಿಮ್ಗೆ ಅದ್ರದ್ದು ಗುಣಮಟ್ಟ ಅಂತ ಏನು ಹೇಳ್ತೇವಲ್ಲ, ಮಳೆಗೆ ಸಿಕ್ಕರೆ ಅದು ಅದರದ್ದು ಗುಣಮಟ್ಟ ಹಾಳಾಗಿ ಹೋಗ್ತದೆ. ಕ್ಷೇತ್ರಗಳಲ್ಲಿ ತಯಾರಿದೆ ಈಗ ಕಟಾವಿಗೆ, ಈಗ ಯಾರು ಮುಂಚಿತವಾಗಿ ಬಿತ್ತಿದ್ದಾರೆ ಅವ್ರು ಕಟಾವು ಮಾಡಿದ್ದಾರೆ, ಸರ್ಕಾರದಿಂದನೂ ಅದನ್ನು ಈಗ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಯಾರು ಜೂನ್ ತಿಂಗಳಲ್ಲಿ ಬಿತ್ತಾರಲ್ಲ ಅವ್ರಿಗೆ ಈಗ ಸಮಸ್ಯೆ ಎದುರಾಗಿದೆ. ಅದೇ ರೀತಿ ಇನ್ನು ಉಳಿದ ಬೆಳೆಗಳಲ್ಲಿನೂ ಹೆಚ್ಚಿನ ಒಂದು ತೇವಾಂಶ ಅಂದರೆ ಮಳೆ ಬಂದಿದ್ದರಿಂದ, ಆಮೇಲೆ ಬಿಸಿಲಿಲ್ಲ ತಾವು ಗಮನಿಸಿರ್ಬೋದು. ಈಗ ಜೂನ್ದಿಂದ ಹಿಡಿದು ಇವತ್ತಿನ ಮಟ್ಟ ನಮ್ಗೆ ಒಂದು ವಾರ ಬಿಟ್ಟರೆ ಯಾವುದೇ ನಾವು ಏನೀಗ ಇಂಟರ್ ಕಲ್ಟಿವೇಷನ್ ಅಂತ ಹೇಳ್ತೀವಿ, ಎಡೆಕುಂಟೆ ಗೊಬ್ಬರ ಹಾಕೋದು ಕಳೆ ತೆಗೆಯೋದು ಇವೆಲ್ಲವೂ ಸಮಯ ನಿರ್ಧಾರಿತವಾಗಿ ಮಾಡಿದರೆ ಅಷ್ಟೇ ನಮ್ಮ ಕೃಷಿ ಲಾಭದಾಯಕ. ತಾವು ಹೇಳೋದು ಸರಿ, ಅಂದರೆ ಇವತ್ತು ಕೃಷಿಕರಿಗೆ ಸಾಕಷ್ಟು ಸವಾಲುಗಳಿದೆ, ಆದಾಗ್ಯೂ ಕೂಡ ಧೃತಿಗಳದೇ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪರಿಸರಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ, ಅತಿವೃಷ್ಟಿ ಅನಾವೃಷ್ಟಿಯನ್ನು ನಾವು ಎದುರಿಸಲೇಬೇಕು. ಇದರೊಳಗೇ ನಾವು ನಮಗೆ ಬೇಕಾದಂಥ ಯಶಸ್ವಿ ಕೃಷಿಯನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗೋಣ ಅಂತ ಆಸೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ಡಾಕ್ಟರ್ ತಿಪ್ಪಣ್ಣವರವರೇ, ಉತ್ತರ ಕರ್ನಾಟಕ ಒಂದು ಸಕ್ಕರೆಯ ಕಣಜ, ಆದರೆ ಅಲ್ಲಿ ವಿಶೇಷವಾಗಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯೊಳಗೆ 3,000 ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶಗಳಲ್ಲಿ ಕಬ್ಬು ಬೆಳೀತಾರೆ. ಹೀಗಾಗಿ ಆ ನಿಟ್ಟಿನೊಳಗೆ ಕಬ್ಬಿನ ಒಂದು ಉತ್ತಮ ಇಳುವರಿ ಬರೋದು ಬಹಳ ಅವಶ್ಯಕ ಅದ, ಮತ್ತು ಎಲ್ಲ ಅದರ ಮೇಲೆ ಅವಲಂಬಿತ ಆಗಿರ್ತಾರೆ, ಇಡೀ ಹೊಲವನ್ನೆಲ್ಲ ಕಬ್ಬು ಹಾಕಿರ್ತಾರೆ. ಅದರಿಂದ ಬರುವಂಥ ಇಳುವರಿಯಿಂದನೇ ಅವರು ತಮ್ಮ ಜೀವನ ನಿರ್ವಹಣೆ ಮಾಡಬೇಕಾಗ್ತದೆ. ಆದರೆ ಈಗೀಗ ಏನಾಗಿದೆ, ಹೆಚ್ಚಾಗಿ ಕಬ್ಬಿಗೆ ಗೊಣ್ಣೆ ಹುಳಿನ ಕಾಟ ತೀವ್ರ ಆಗಿ ಕಾಡ್ಲಿಕ್ಕೆ, ಈಗ ಬಗ್ಗೆ ಆರಂಭಿಕ ಒಂದೆರಡು ಮಾತುಗಳನ್ನು ಹೇಳ್ಬೋದಾ? ಈಗ ತಾವು ಹೇಳಿದ್ರಲ್ಲ ಈಗ ಕಬ್ಬಿಗೆ ಗೊಣ್ಣೆ ಹುಳ ಅಂಥೇಳಿ, ಅದಕ್ಕೂ ಪೂರ್ವಕವಾಗಿ ನಾನು ಹೇಳಬಯಸೋದೇನೆಂದರೆ, ಈಗ ಕಬ್ಬು ಬೆಳೀಬೇಕಾದ್ರೆ ಪ್ರಥಮವಾಗಿ ನಮಗೆ ನೀರಿನ ಸೌಕರ್ಯ ಬೇಕು. ಈಗ ನೀವು ಪ್ರಾರಂಭದಲ್ಲಿ ಹೇಳಿದರೆ ನದಿ ತೀರದಲ್ಲಿ ಅಂದರೆ ನಮ್ಮ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ, ಬಾಗಲಕೋಟೆ ಅಂದರೆ ಇತ್ತಿತ್ತಲಾಗಿ ಒಂದು 10 ವರ್ಷದಿಂದ ಏನು ಅವರಿಗೆ ನೀರಿನ ನೀರಾವರಿ ಸೌಕರ್ಯ ಬಂದದ್ದರಿಂದ ಆ ಕ್ಷೇತ್ರ ಎಲ್ಲ ಕಬ್ಬಿನ ಒಂದು ಕ್ಷೇತ್ರವಾಗಿ ಪರಿವರ್ತನೆಗೊಂಡಿದೆ. ಇಲ್ಲಿ ಪ್ರಥಮವಾಗಿ ಗಮನಿಸಬೇಕಾದ ಅಂಶ ಅಂದರೆ ಕಬ್ಬಿಗೆ ಸೂಕ್ತವಾದ ಮಣ್ಣು. ನಾವು ಯಾವುದೇ ಬೆಳೆ ಇರಲಿ, ನಾವು ಬೆಳೆಯುವ ಪೂರ್ವದಲ್ಲಿ ಆ ಮಣ್ಣು ಅದಕ್ಕೆ ಯೋಗ್ಯ ಇದೆಯೋ ಇಲ್ಲವೋ, ನೀವು ಯಾವುದೋ ಎರಿ ಮಣ್ಣಲ್ಲಿ ಹಾಕಿದರೂ ಪ್ರಾರಂಭಿಕವಾಗಿ ಒಂದು 8-10 ವರ್ಷ ನಿಮಗೆ ಉತ್ತಮ ಇಳುವರಿ ಕೊಡ್ತೈತಿ. ಆದರೆ ಮಣ್ಣಿನ ಏನು ಗುಣಧರ್ಮ ಇದೆ ಅದು ಕೆಟ್ಟ ಹೋಗ್ತಾ ಇದೆ. ಈಗ ಉದಾಹರಣೆಗೆ ನೀವು ಈಗ ಉಗಾರ್ ಅಂತ ಏನು ಬರ್ತದೆ ಅಲ್ಲ ನಮ್ಮ ರಾಯಬಾಗ್ ಅಥಣಿ ಹತ್ರ, ಅಲ್ಲಿ ಸುಮಾರು 20-25 ವರ್ಷ ಕಬ್ಬು ನೀರು ನೀರಾವರಿ ಕ್ಷೇತ್ರದಲ್ಲಿ ಬೆಳೆದು ಆ ಕ್ಷೇತ್ರ ಎಲ್ಲ ಸವಳು ಜವಳಾಗಿ ಹೋಗಿದೆ. ಆ ಕಾರಣದಿಂದ ನೀವು ಯಾವುದೇ ಬೆಳೆಗಳನ್ನು ಬೆಳೆಯಬೇಕಾದ್ರೆ ಈ ಮಣ್ಣಿನ ಆಯ್ಕೆ, ಯಾವ ಮಣ್ಣು ಯಾವ ಬೆಳೆಗೆ ಸೂಕ್ತ ಅದನ್ನು ಪ್ರಾರಂಭದಲ್ಲಿ ಗಮನಿಸಬೇಕು. ಎರಡನೇದಾಗಿ ಈ ತಳಿಗಳ ಆಯ್ಕೆ. ಸಾಮಾನ್ಯವಾಗಿ ಕಬ್ಬಿನಲ್ಲಿ ಒಂದು 3 ವಿಂಗಡಣೆ ಮಾಡ್ತೇವೆ ನಾವು, 3 ಗುಂಪಿನಲ್ಲಿ, ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಅಂತ. ಸಾಮಾನ್ಯವಾಗಿ ಕಟಾವಿಗೆ ಬರೋದು 12 ತಿಂಗಳ ಮೇಲ್ಪಟ್ಟು, ಇನ್ನು ಮಧ್ಯಮಾವಧಿ ಅಂದರೆ ಒಂದು 14-15 ತಿಂಗಳ. ಅಡಸಾಲಿ ಅಂಥೇಳಿ ಕಬ್ಬು ಬೆಳೀತಾರೆ, ಅದು ಸುಮಾರು 18 ತಿಂಗಳ ಕ್ಷೇತ್ರದಲ್ಲಿರ್ತದೆ. ಜುಲೈದಲ್ಲಿ ನಾಟಿ ಮಾಡಿ ಅಥವಾ ಪ್ಲ್ಯಾಂಟಿಂಗ್ ಮಾಡಿ ಮುಂದಿನ ಅಕ್ಟೋಬರ್ ಅಂದರೆ ಕಾರ್ಖಾನೆ ಪ್ರಾರಂಭ ಆದಮೇಲೆ ಹಾಕ್ತಾರೆ, ಅಂದರೆ ಸುಮಾರು 18 ತಿಂಗಳ ಅದು ಕ್ಷೇತ್ರದಲ್ಲಿರ್ತದೆ ಅಡಸಾಲಿ. ಏಕ ಸಾಲಿ ಆದರೆ 12-14 ತಿಂಗಳಲ್ಲಿ ಕಟಾವು ಆಗ್ತದೆ. ಈಗ ಇವತ್ತಿನ ಒಂದು ಈ ಸಮಸ್ಯೆ ಏನು ಹೇಳಿದ್ರೆ ನೀವು ಗೊಣ್ಣೆ ಹುಳದ್ದು, ಈಗಿನ ಸಮಸ್ಯೆ ಅಲ್ಲದು, ಕಳೆದ 20 ವರ್ಷಗಳಿಂದ ಈ ಸಮಸ್ಯೆ ಇತ್ತು. ಈಗ ನಾನು ಹೇಳಿದೆ ಹವಾಮಾನ ವೈಪರೀತ್ಯ ಅಂಥೇಳಿ, ಈಗ ನೀರಾವರಿ ನದಿ ತೀರ ಭಾಗದಲ್ಲಿ ಯಥೇಚ್ಛವಾಗಿ ನೀರು ಇರ್ತೈತಿ, ನೀರು ಬಿಟ್ಟವರು ಬೆಳೆಯೋದು ಮೊದಲಿಂದ ರೂಢಿಯಲ್ಲಿದೆ. ಈಗ ಏನು ಕೆಲವೊಂದು ಈ ಬೋರು ಬಾವಿ ಸ್ವಲ್ಪ ನೀರಾವರಿಯ ಅನುಕೂಲ ಇದ್ದರೂ ಆ ಕ್ಷೇತ್ರವನ್ನು ರೈತರು ಏನು ಮಾಡಿಕೊಂಡಾರೆ, ಇದು ಲಾಭದಾಯಕ ವಾಣಿಜ್ಯ ಬೆಳೆ ಮತ್ತು ಸಮೀಪದಲ್ಲಿ ಸಾಕಷ್ಟು ಈಗ ಸಕ್ಕರೆ ಕಾರ್ಖಾನೆ ಆಗ್ತಾ ಇದ್ದಾವೆ, ಆ ದೃಷ್ಟಿಯಿಂದ ಕಬ್ಬಿನ ಕ್ಷೇತ್ರ ಹೆಚ್ಚಾಗ್ತಾ ಇದೆ. ಆಮೇಲೆ ಉಳಿದ ಬೆಳೆಗಳಿಗೆ ನೀವು ಹೋಲಿಸಿದರೆ ಇದಕ್ಕೆ ತಗಲುವ ಆಳಿನ ಖರ್ಚು ಕಡಿಮೆ ಇದೆ. ಇದಕ್ಕೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಯಥೇಚ್ಛವಾಗಿ ನೀರು ಕೊಡ್ತಾರೆ, ಸಾರಜನಕಯುಕ್ತ ಗೊಬ್ಬರವನ್ನು ಕೊಡ್ತಾರೆ. ಆಮೇಲೆ ಈ ನಾವು ಬೇಸಾಯ ಕ್ರಮ ಅಂತ ಹೇಳ್ತೀವಿ ಅಂತರ, ಈಗ ಹಳೆ ಪದ್ಧತಿ ಒಳಗೆ ಅದಾರೆ ಇನ್ನೂ ಕೆಲವು ಜನರು 90 ಸೆಂಟಿಮೀಟರ್ ಸಾಲಿನಿಂದ ಸಾಲ ಅಂತರ ಇಡ್ತಾರೆ, ಅದನ್ನು ಬಿಡಬೇಕು. ವೈಡರ್ ಅಂತ ಹೇಳ್ತೇವೆ ನಾವು, 4-5 ಫೀಟ್ ರೋ ಮಾಡಬೇಕು, ಒಂದು ಕಬ್ಬಿನಿಂದ ಇನ್ನೊಂದು ಕಬ್ಬಿಗೆ ಕನಿಷ್ಠ 1 ಫೂಟ್ ಅಂತರ ಇರಬೇಕು. ಅಂದರೆ ಸಾಮಾನ್ಯವಾಗಿ ಮೊದಲು 3 ಗಣಿಕೆ ಕಣ್ಣಿದ್ದಂಥ ಕಬ್ಬನ್ನು ನಾಟಿ ಮಾಡ್ತಿದ್ರು, ಈಗಿಂದ ತಾವು ನೋಡ್ಬೋದು 1 ಕಣ್ಣು 2 ಕಣ್ಣಿಂದ ನಾಟಿ ಮಾಡ್ತಾರೆ. ಅದಲ್ಲದೆ ಈಗ ಕಬ್ಬಿನ ಯುವ ಸಿಗ್ತಾವೆ ಸಸಿಗಳು ಟ್ರೇದಲ್ಲಿ 2 ರೂಪಾಯಿ 3 ರೂಪಾಯಿಗೊಂದು, ಅದನ್ನು ನೀವು ನಾಟಿ ಮಾಡಿದರೆ ನಿಮಗೆ ಏನಾಗ್ತೈತಿ, ಕಬ್ಬು ಸಾಮಾನ್ಯವಾಗಿ ಕೆಲವೊಂದು ತಳಿಗಳು ಮರಿಗಳನ್ನು ಹೆಚ್ಚು ಹೊಡೆಯುವಂಥ ಸಾಮರ್ಥ್ಯ ಇರ್ತದೆ. ಒಂದು ತಾಯಿ ಕಬ್ಬು ಸುಮಾರು 10-12 ಮರಿಗಳನ್ನು ಸರಾಸರಿಯಾಗಿ ನೀವು ನೋಡ್ಬೋದು ಅದರಲ್ಲಿ. ಅದಕ್ಕೆ ನೀವು ಪ್ರಾರಂಭದಲ್ಲಿ ಹೆಚ್ಚಿನ ಒಂದು ಅಂತರ ಕೊಟ್ಟರೆ, ಈ ಕಬ್ಬು C4 ಅಂತ ಹೇಳ್ತೇವೆ ನಾವು, ಇದಕ್ಕೆ ಸಾಮಾನ್ಯವಾಗಿ ಹೆಚ್ಚಿನ ಸೂರ್ಯ ಪ್ರಕಾಶ ಬೇಕು, ಆಮೇಲೆ ಗಾಳಿ ಆಡ್ತಾ ಇರಬೇಕು. ಆಮೇಲೆ ಇನ್ನೊಂದು ಅಂಶ ಅಂದರೆ ನೀರು ಬಸದು ಹೋಗ್ತಾ ಇರಬೇಕು, ಮರಳು ಮಿಶ್ರಿತ ಮಣ್ಣು ಇದಕ್ಕೆ ಭಾಳ ಸೂಕ್ತವಾದದ್ದು. ಈಗ ನಾವು ಕಪ್ಪು ಆಳ ಮಿಶ್ರ ಇದು ಅಂತ ಹೇಳ್ತೇವೆ, ಡೀಪ್ ಬ್ಲ್ಯಾಕ್ ಕಾಟನ್ ಸಾಯಿಲ್, ಅಂಥ ಕ್ಷೇತ್ರದಲ್ಲಿ ಈ ಕಬ್ಬನ್ನು ಬೆಳೆಯುವುದು ಸೂಕ್ತ ಅಲ್ಲ. ಡಾಕ್ಟರ್ ತಿಪ್ಪಣ್ಣ ಅವರ, ನೀವು ಬಹಳ ಸಮಗ್ರವಾಗಿ ನಾವು ಕಬ್ಬು ಬೆಳೆಯುವ ವಿಧಾನ ಬಗ್ಗೆ ಹೇಳ್ತಾ ಇದ್ದೀರಿ. ಮಣ್ಣು ಕೂಡ ಬಹಳ ಮುಖ್ಯ, ಯಾಕಂದ್ರೆ ನೀರು ಯಾವಾಗಲೂ ಅದರಲ್ಲಿ ನಿಂತುಬಿಟ್ರೆ ಕೊಳೆಯುವ ಸಾಧ್ಯತೆ ಇರ್ತದೆ, ಆಮೇಲೆ ನೀರು ಹೆಚ್ಚಾಗಿ ತೊಂದರೆ ಆಗ್ತದೆ, ಆಮೇಲೆ ಅದು ಮರಳು ಮಿಶ್ರಿತ ಇದ್ದರೆ ಅದು ಹರಿದು ಹೋಗುವಂಥ ಅವಕಾಶ, ಅದು ಹರಿದು ಹೋಗುವಂಥ ಇದನ್ನು ಪಾತಿನೂ ಮಾಡಬೇಕು ಅಂದಾಗ ಮುಖ್ಯವಾಗಿ ಅಂತಂದರೆ ಇವತ್ತು ಯೂರಿಯಾ ಗೊಬ್ಬರಗಳನ್ನು ಅತಿ ಹೆಚ್ಚು ಬಳಸ್ತಾ ಇದ್ದಾರೆ. ನೀವು ಹೇಳಿದ್ರು ಉಗಾರ ಅಂತಲ್ಲೆಲ್ಲ ಈಗ ಮಣ್ಣೆಲ್ಲ ಜವಳಾಗಿ ಹೋಗ್ಬಿಟ್ಟದ, ಸವಳಾಗಿ ಹೋಗ್ಬಿಟ್ಟದ ಅಂಥೇಳಿ. ಅದಕ್ಕೆ ನಮ್ಮ ರೈತ ಬಾಂಧವರು ವಿಶೇಷವಾಗಿ ಕಾಳಜಿ ವಹಿಸೋದು ಭಾಳ ಮುಖ್ಯದ. ಸಮ ಪ್ರಮಾಣದಲ್ಲಿ ಯೂರಿಯಾ ಹಾಕೋದು ಭಾಳ ಮುಖ್ಯ, ನಿಗದಿತ ಪ್ರಮಾಣ ವೈಜ್ಞಾನಿಕವಾಗಿ ವೈಜ್ಞಾನಿಕರು ಹೇಳಿದ ಥರ ಹಾಕಬೇಕು, ಮತ್ತು ನೀಮ್ ಕೋಟೆಡ್ ಯೂರಿಯಾ ಹಾಕೋದು ಒಳ್ಳೆಯದು, ಅದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು ತಾವು ಹೇಳಿದ್ರಲ್ರಿ, ಕಬ್ಬು ಆದಮೇಲೆ ಅವರಿಗೆ ಏನು ಮಾಡ್ತಾರೆ, ಇಳುವರಿ ಬೆಳೆ ತೊಗೊಂಡ ಮೇಲೆ ಅದನ್ನು ಸುಟ್ಟು ಹಾಕಿಬಿಡ್ತಾರೆ. ಆ ಸುಟ್ಟು ಹಾಕೋದ್ರಿಂದ ಭೂಮಿಗೆ ಭಾಳ ಹಾನಿ ಆಗ್ತದೆ. ಇದನ್ನು ಬಿಡಬೇಕು, ಆದಷ್ಟು ಅದನ್ನು ಅಲ್ಲೇ ಕೊಳಿಲಿಕ್ಕೆ ಆದರೂ ಬಿಡಬೇಕು, ಅಥವಾ ಟ್ರ್ಯಾಕ್ಟ್ರಿ ಆದರೂ ಹೊಡೆದು ಅದನ್ನು ಒಂಥರ ಗೊಬ್ಬರ ಥರ ಮಾಡ್ಕೊಳ್ಳೋದು ಒಳ್ಳೆಯದು ಅಲ್ರಿ? ಹೌದು, ಸರಿಯಾಗಿ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಕಬ್ಬು ನಾವು ಒಮ್ಮೆ ನಾಟಿ ಮಾಡಿದರೆ, ಒಮ್ಮೆ ನಾವು ಹಚ್ಚಗಬ್ಬು ಅಂತ ಹೇಳ್ತಾರೆ, ಪ್ಲ್ಯಾಂಟ್ ಕೇನ್ ಅಂತ, ಅದಾದ ಮೇಲೆ ಸಾಮಾನ್ಯವಾಗಿ 2-3 ಕುಳೆ ರೊಟೂನ್ ಅಂತ ಹೇಳಿ, ಅಂದರೆ ನೀವು ಒಮ್ಮೆ ಕಬ್ಬು ನಾಟಿ ಮಾಡಿದರೆ ಸರಾಸರಿ 3-4 ವರ್ಷ ಅದೇ ಕ್ಷೇತ್ರದಲ್ಲಿ ಇರ್ತೈತಿ. ಆಮೇಲೆ ಕಟಾವು ಆದಮೇಲೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಈಗ ಹೇಳಿದ್ರಿ ನೀವು, ಬೆಂಕಿ ಹಚ್ಚಿಬಿಡ್ತಾರೆ, ಆ ರೌದಿ ತೆಗೆಯುವ ಬದಲಿ ಬೆಂಕಿ ಹಚ್ಚಿ ಸುಡ್ತಾರೆ. ಅದರಿಂದ ಏನಾಗ್ತೈತಿ, ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳಾಗಲಿ ಮಣ್ಣಿನ ಮೇಲೆ ಭಾಳ ದುಷ್ಪರಿಣಾಮ ಬೀರ್ತೈತಿ. ಆಮೇಲೆ ಅಲ್ಲಿ ಯಥೇಚ್ಛವಾಗಿ ನಿಮ್ಗೆ ಅಲ್ಲಿಂದ ರೌದಿಯಿಂದ ಗೊಬ್ಬರವನ್ನು ಮಾಡ್ಬೋದು ನಾವು, ನೀವು ಅಲ್ಲಿಂದ ತೊಗೊಂಡೋಗಿ ಮಾಡ್ಬೇಕಂತೇನಿಲ್ಲ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಇದಿದೆ, ಏನು ಸೂಕ್ಷ್ಮಾಣು, ಅದನ್ನು ಕಳೆಯುವ ಒಂದು ತಿಂಗಳದೊಳಗೆ ನೀವು ಅದನ್ನು ಅಪ್ಲೈ ಮಾಡಿ ಸ್ವಲ್ಪ ನೀರು ಕೊಟ್ಟದ್ದೇ ಆದರೆ ಅದೇ ಮಣ್ಣಲ್ಲಿ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಅದು ಸಾವಯವ ಗೊಬ್ಬರ ಇದೆ, ಡಿಕಂಪೋಸಿಂಗ್ ಕಲ್ಚರ್ಸ್ ಅಂತ ನಮ್ಮಲ್ಲಿ ಸಾಕಷ್ಟು ಸಿಗ್ತಾ ಇದ್ದಾವೆ, ಅದನ್ನು ಉಪಯೋಗ ಮಾಡಬೇಕು. ಈಗ ಸಾಮಾನ್ಯವಾಗಿ ಕಬ್ಬಿಗೆ ನಿಮಗೆ ಒಂದು 20-25 ವರ್ಷ ಹಿಂದ ನೋಡಿದರೆ 0 PP ಅಂತ ಹೇಳ್ತಿದ್ವಿ ನಾವು, ಅಂದರೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಬೆಳೆಯುವಂತಹ ವಾಣಿಜ್ಯ ಬೆಳೆ ಯಾವುದಾದ್ರು ಇತ್ತು ಅಂದರೆ ಅದು ಕಬ್ಬು ಇತ್ತು. ಒಮ್ಮೆ ಅದನ್ನು ನಾಟಿ ಮಾಡಿ ಬಂದುಬಿಟ್ರೆ ನೀರು ಗೊಬ್ಬರ ಕೊಟ್ಟರು, ಕಟಾವಿಗೆ ಫ್ಯಾಕ್ಟ್ರಿಯವರು ಹೇಳಿದ ಮೇಲೆ ಕಟಾವು ಮಾಡಿ ಕಳಿಸಿಬಿಡ್ತಿದ್ರು. ಸುಮಾರು ಈಗ 2002 ಇಸವಿಯಿಂದ ಒಂದು ಏನು ಬಿಳಿ ಉಣ್ಣೆ ಏನು ಅಂತ ಏನು ಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಗೋಚರ ಆಯಿತು, ಆವಾಗಿಂದ ಇದಕ್ಕೆ ಕಬ್ಬಿಗೆ ಕೀಟನಾಶಕಗಳ ಸಿಂಪರಣೆ ಬಳಕೆ ಪ್ರಾರಂಭ ಆಯಿತು. ತದನಂತರ ಈ ಕಳೆ ನಿರ್ವಹಣೆಗೆ ಕಳೆ ನಾಶಕಗಳನ್ನು ಬಳಸೋದು ಈಗ ಸರ್ವೇ ಸಾಮಾನ್ಯವಾಗಿ ನೀವು ನೋಡ್ಬೋದು. ಈ ಗೊಣ್ಣೆ ಹುಳದ ನಾನು ನಿಮ್ಮ ಪ್ರಾರಂಭದಲ್ಲಿ ಹೇಳಿದೆ, ಇದು 20 ವರ್ಷಗಳ ಹಿಂದಿನಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಕೆಲವೊಂದು ಪಾಕೆಟ್ಸ್ನಲ್ಲಿ ನಾವು ನೋಡಿದ್ದು ವರದಿ ಮಾಡಿದ್ದು ಇದೆ. ಈಗ ಸಾಮಾನ್ಯವಾಗಿ ಈಗ ಕಬ್ಬಿನ ಕ್ಷೇತ್ರ ಹೆಚ್ಚಾಗಿರುವುದರಿಂದ ಈ ಗೊಣ್ಣೆ ಹುಳದ ಬಾಧೆನೂ ಹೆಚ್ಚಾಗ್ತಾ ಇದೆ. ಈ ಹವಾಮಾನದ ವೈಪರೀತ್ಯವನ್ನು ಒಂದು ಕಾರಣ, ಆಮೇಲೆ ಹೊಲದಲ್ಲಿ ಏನು ನೀವು ಹೇಳಿದ್ರಲ್ಲ ಸಾವಯವ ಇವನ್ನೆಲ್ಲ ರೌದಿ ಸುಟ್ಟು ಹಾಕ್ತಾರೆ. ಇದರಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಕಬ್ಬು ನಾನು ಹೇಳಿದೆ ಸಾಮಾನ್ಯವಾಗಿ 1 ವರ್ಷದ ಬೆಳೆ, 12-15 ತಿಂಗಳ. ಈ ಗೊಣ್ಣೆ ಹುಳ ಈಗೇನು ಕಬ್ಬಿಗೆ ಬರ್ತಾ ಇದೆ ನಮ್ಮ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಬ್ಬಿಗೆ ಪ್ರಮುಖವಾಗಿ, ಇದರದ್ದು ಸಾಮಾನ್ಯವಾಗಿ ಜೀವನ ಚಕ್ರ 1 ವರ್ಷ. ಬೇರೆ ಬೆಳೆಗಳನ್ನು ನೀವು ನೋಡ್ಬೋದು 4-5 ತಿಂಗಳ, 6 ತಿಂಗಳಿಗೆ ಅದು ಕಟಾವು ಆಗ್ತೈತಿ. ಕಬ್ಬು 1 ವರ್ಷ ಅಲ್ಲೇ ಇರ್ತೈತಿ, ನಂತರ ಕಟಾವು ಮಾಡಿದ ಮೇಲೆ ಕುಳೆ ಅಂತ ಏನು ತೊಗೊಂತಾರೆ ರೊಟೂನ್, ಅದು 3 ವರ್ಷ ಇರ್ತೈತಿ. ಒಮ್ಮೆ ಗೊಣ್ಣೆ ಹುಳ ಅಲ್ಲಿ ನಿಮ್ಮ ಕಬ್ಬಿನ ಕ್ಷೇತ್ರಕ್ಕೆ ಬಂದರೆ 3-4 ವರ್ಷ ಅಲ್ಲೇ ಇರ್ತೈತೆ. ಅದು ಕಾರಣ ಅಂದರೆ ಯಥೇಚ್ಛವಾಗಿ ಅದಕ್ಕೆ ಆಹಾರ ಅಂದರೆ ಬೇರು, ಇದಕ್ಕೆ ಬೇರು ಹುಳ ಅಂತ ಹೇಳ್ತಾರೆ ನಮ್ಮ ಈ ದಕ್ಷಿಣ ಕರ್ನಾಟಕದಲ್ಲಿ. ಆಮೇಲೆ ಇವನ್ನ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಈಗ ನಾವು ಗೊಣ್ಣೆ ಹುಳ ಅಂತೇವೆ, ಅವರು ಬೇರು ಹುಳ ಅಂತ ಹೇಳ್ತಾರೆ. ಇದಕ್ಕೆ ಯಥೇಚ್ಛವಾಗಿ ಅಲ್ಲಿ ಆಹಾರ ಸಿಗ್ತದೆ, ಪೂರಕವಾದ ಪರಿಸರ 3-4 ತಿಂಗಳಾದಮೇಲೆ ಅಲ್ಲಿ ನೆರಳಿರ್ತೈತಿ, ಹೆಚ್ಚೆಚ್ಚು ಸ್ವಚ್ಛವಾದ ಒಂದು ಮಣ್ಣಿನ ತೇವಾಂಶ ಇರುವುದರಿಂದ ಇದು ಅಲ್ಲೇ ಈ ವರ್ಷ ಒಂದು 10% ಮುಂದಿನ ಬರುವ ವರ್ಷಗಳಲ್ಲಿ ಇದು 30-40% ಹೆಚ್ಚಾಗಿ ಕೊನೆಗೆ ಎಲ್ಲಿ ಬರ್ತೈತೆ ಅಂದರೆ ಇದು ಕುಳೆ ಕಬ್ಬಿನಲ್ಲಿ 80%-100% ಬಾಧೆ ಆಗಿದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಅಂದರೆ ಮುಖ್ಯವಾಗಿ ಈಗ ಈ ಗೊಣ್ಣೆ ಹುಳು ಅಂತಂದರೆ ಕಬ್ಬಿಗೆ ಭಾಳ ಹಾನಿ ಮಾಡ್ತದೆ, ಅಂದರೆ ಈಗ ಅದು ಕಬ್ಬು ತಿಂತ ಹೋಗ್ತದೆ ಕಾಣುತ್ತಲ್ಲ, ಕಬ್ಬಿನ ಬೇರುಗಳನ್ನು ತಿನ್ನುವಂಥ ಹುಳ ಇದು. ಆಮೇಲೆ ಅದು ಬೆಳೆದು ದೊಡ್ಡದಾಗಲಿಕ್ಕೆ ಬಿಡೋದಿಲ್ಲ ಎಷ್ಟೋ ಸಾರಿ. ಇದು ಏನಾಗ್ತದೆ ನಿಮಗೆ, ಇದು ಪ್ರಾರಂಭಿಕವಾಗಿ ಇದು ರೈತರಾತು ಯಾರೇ ಆಯ್ತು ಗೊಣ್ಣೆ ಹುಳದ ಬಗ್ಗೆ ಜೀವನ ಚಕ್ರ ಆದರೂ ತಿಳ್ಕೋಬೇಕು. ಇದು ಮಣ್ಣಿನಲ್ಲಿ ಇರತಕ್ಕಂಥ ಹುಳ ಅಂದರೆ ಇದರಲ್ಲಿ ಕೇವಲ ಒಂದು ಹಂತ ಭೂಮಿ ಮೇಲ್ಗಡೆ ಬರ್ತದೆ, ಅದು ಅಂದರೆ ದುಂಬಿ. ಸಾಮಾನ್ಯವಾಗಿ ಇದರದು ಜೀವನ ಚಕ್ರ 1 ವರ್ಷ ಅಂತ ಹೇಳಿದೆ ನಾನು. ಇದು ಸಾಮಾನ್ಯವಾಗಿ ನಮ್ಮ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇ ಜೂನ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಇದು ಇದು ಬೆಳೆಯುವ ಈ ಕಬ್ಬು ಬೆಳೆಯುವ ನೀರಾವರಿ ಕ್ಷೇತ್ರದಲ್ಲಿ ಈಗ ಏನು ಕಬ್ಬು ನಾಟಿ ಮಾಡೋದು ಜನವರಿಯಿಂದ ಪ್ರಾರಂಭ ಮಾಡ್ತಾರೆ ಬೆಳಗಾವ್ ಜಿಲ್ಲೆಯಲ್ಲಿ. ಜನವರಿ ಫೆಬ್ರವರಿ ತಿಂಗಳಲ್ಲಿ ಈಗ ಅಕ್ಟೋಬರ್ದಿಂದ ಏನು ಪ್ಲಾಂಟಿಂಗ್ ಮಾಡಿರ್ತಾರೆ. ಈ ಹುಳ ಅಲ್ಲಿ ನೀರು ಕೊಡ್ತಾರೆ ಕಬ್ಬಿಗೆ, ಹಚ್ಚ ಕಬ್ಬು ಇರ್ಬೋದು ಅಥವಾ ಕುಳೆ ಕಬ್ಬು ಇರ್ಬೋದು. ಕಬ್ಬು ಫ್ಯಾಕ್ಟ್ರಿಗೆ ಹೋದ್ಮೇಲೆ ಅದನ್ನು ಸವರಿ ಅದಕ್ಕೆ ನೀರು ಬಿಡ್ತಾರೆ. ಆಮೇಲೆ ಹೊಸದಾಗಿ ಏನು ನಾಟಿ ಮಾಡಿರ್ತಾರೆ ಅಕ್ಟೋಬರ್ ನಂಬರಲ್ಲಿ ಅದಕ್ಕೂ ನೀರು ಕೊಡ್ತಾರೆ. ಅಂದರೆ ಮುಂಬರುವ ದಿನಗಳಲ್ಲಿ ಬೇಸಿಗೆ ಬರ್ತಾ ಇರ್ತದೆ, ಅವಾಗ ನೀರಿನ ಒಂದು ಕೊರತೆ, ಆಮೇಲೆ ಕರೆಂಟ್ ಅಂದರೆ ವಿದ್ಯುತ್ ಶಕ್ತಿಯ ಒಂದು ಅಡೆತಡೆ ಇರೋದರಿಂದ ಏನು ಮಾಡ್ತಾರೆ ಅಂದರೆ ಫೆಬ್ರವರಿ ಜನವರಿ ತಿಂಗಳಲ್ಲಿ ಸಾಕಷ್ಟು ನೀರು ಇರ್ತೈತೆ ಹೊಳೆ ಮತ್ತು ಇದರಲ್ಲಿ, ಅದನ್ನು ಕೊಡ್ತಾರೆ. ಈ ಅಂಶ ಏನಿದೆ ನೀರಾವರಿ ಕ್ಷೇತ್ರದಲ್ಲಿ ಗೊಣ್ಣೆ ಹುಳಕ್ಕೆ ಪೂರಕವಾದ ಒಂದು ಅಂಶ. ಗೊಣ್ಣೆ ಹುಳಕ್ಕೂ ಕೊಡ್ತಾರಲ್ಲ, ಗಬ್ಬಿ ಕೊಡುವಲ್ಲಿ ಗೊಣ್ಣೆ ಹುಳಕ್ಕೂ ಅದು ಒಂದು ಪೂರಕ ಅಂಶ. ಸಾಮಾನ್ಯವಾಗಿ ನಾವು ಇದಕ್ಕೆ ಮೇ ಜೂನ್ ದುಂಬಿ ಅಂತ ಹೇಳ್ತೇವೆ. ಯಾವುದೇ ನೀವು ಪುಸ್ತಕ ಇರ್ಬೋದು ಎಲ್ಲೇ ನೀವು ಇದನ್ನು ತೆಗೆದ್ರೆ ಇದರದ್ದು ಇತಿಹಾಸ, ಇದಕ್ಕೆ ಗೊಣ್ಣೆ ಹುಳಕ್ಕೆ ಮೇ ಜೂನ್ ದುಂಬಿ ಅಂತ ಹೇಳ್ತಾರೆ. ಅಂದರೆ ಅಡ್ಡ ಮಳೆ ಸಾಮಾನ್ಯವಾಗಿ ಏಪ್ರಿಲ್ ಮೇದಲ್ಲಿ ಬರ್ತಾವೆ ನಮ್ಗೆ. ಆ ಮಳೆ ಬಂದ ಮೇಲೆ ಮಣ್ಣಿನ ತೇವಾಂಶ ಅಂದರೆ 20% ಮುಟ್ಟಿದಾಗ ಈ ದುಂಬಿ ಸಾಮಾನ್ಯವಾಗಿ ಸಾಯಂಕಾಲ 7 ಗಂಟೆ ನಂತರ ಭೂಮಿಯಿಂದ ಹೊರಗೆ ಬರ್ತದೆ. ಭೂಮಿಯಿಂದ ಹೊರಗೆ ಬಂದು ಏನು ಮಾಡ್ತೈತೆ ಅಂದರೆ ಆಶ್ರಿತ ಸಸ್ಯ, ಇದು ಯಾವುದೇ ಬೇರು ತಿನ್ನೋದಿಲ್ಲ ಇದು ದುಂಬಿ. ಈಗ ಹೊಲದ ಸುತ್ತಲ ಬೇವಿನ ಗಿಡ, ಜಾಲಿ, ಪೇರಲ ಎಲ್ಲ ಇದು ನಾವು ಹೇಳಿದೀವಿ ಇದು ಬಹುಭಕ್ಷಕ. ಇದು ಆಶ್ರಿತ ಸಸ್ಯ ಅಂದ್ರೆ ಹೊಲದ ದಂಡಿ ಮೇಲೆ ಇರ್ತಾವ, ಜಾಲಿ, ಪೇರ್ಲ ಗಿಡ, ನೀರಲ ಗಿಡ, ಬದುಗೊಂಡೆ ಇರುವಂತ ಆಶ್ರಿತ ಮರ ಅಂತ ಹೇಳ್ತೇವೆ ನಾವು ಸಸ್ಯ. ಆ ಎಲೆಗಳನ್ನು ತಿಂತೈತೆ. ಆ ಎಲೆಗಳನ್ನು ತಿಂದು ಹೆಣ್ಣು ದುಂಬಿಯ ಜೋಡಿ ಸಂಯೋಗ ಹೊಂದಿ ಮಾರನೇ ದಿನ ಬೆಳಿಗ್ಗೆ ಹೆಣ್ಣು ದುಂಬಿ ಸುಮಾರು 5-5.5 ಗಂಟೆಗೆ ಮಣ್ಣಿನಲ್ಲಿ ಹೋಗಿ ಕುಡುಕಿ ಆಕಾರ ಇದನ್ನು ಮಾಡಿ ಅದರಲ್ಲಿ ಮೊಟ್ಟೆ ಇಡ್ತೈತೆ. ಒಂದು ಹೆಣ್ಣು ದುಂಬಿ ಸಾಮಾನ್ಯವಾಗಿ ಒಂದು 15-25 ಮೊಟ್ಟೆಗಳನ್ನು ಇಡ್ತೈತೆ. ಇದು ಮೊಟ್ಟೆ ಸುಮಾರು 8 ದಿವಸ ಆದಮೇಲೆ ಒಡೆದು 1ನೇ ಹಂತದ ಮರಿ ಅಂದ್ರೆ 3 ಸರಿ ಪರಿ ಬಿಡ್ತೈತೆ. ಅಂದ್ರೆ ಈ 1ನೇ ಹಂತದ ಮರಿ ಏನು 1 ತಿಂಗಳ ಅಲ್ಲೇ ಕಬ್ಬಿನಲ್ಲಿ ಇದ್ದು ಇದು ಕಬ್ಬಿನ ಬೆಳೆಗೆ ಅಥವಾ ಬೇರಿಗೆ ಯಾವುದೇ ಬೆಳೆಗೆ ಬೇರುಗಳಿಗೆ ಹಾನಿ ಮಾಡೋದಿಲ್ಲ. ಅಲ್ಲಿ ದೊರೆಯುವಂತ ಸಾವಯವ ವಸ್ತು ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ರೌದಿ ಇರ್ಬೋದು ಕಳೆತಂತ ಸಾವಯವ ಪದಾರ್ಥ ತಿಂದು ಪೊರೆ ಬಿಟ್ಟು 2ನೇ ಹಂತಕ್ಕೆ ಹೋಗ್ತದೆ. 2 ಮತ್ತು 3ನೇ ಹಂತ ಏನಿದೆ ಇದು ಎಲ್ಲ ಬೆಳೆಗಳ ಬೇರುಗಳಿಗೆ ಹಾನಿ ಮಾಡುವಂತಹ ಒಂದು ಹಂತ. ಇದು ಸುಮಾರು 2 ಹಂತ ಕೂಡಿ ಒಂದು 90 ದಿವಸ ಮಣ್ಣಿನಲ್ಲಿ ಇರ್ತಾವೆ. ಬೇರುಗಳನ್ನು ಕಡಿಯುವುದರಿಂದ ಪ್ರಾರಂಭಿಕವಾಗಿ ಎಲೆಗಳು ಕಬ್ಬಿನ ಎಲೆಗಳು ಹಳದಿ ಒಣಗಿ ತಿರುಗ್ತಾವೆ, ತದನಂತರ ಕ್ರಮೇಣವಾಗಿ ಒಣಗ್ತಾವೆ. ಒಣಗಿ ನೀವು ಸಾಮಾನ್ಯವಾಗಿ ನಾನು ಹೇಳಿದೆ ಪ್ರಾರಂಭದಲ್ಲಿ ಒಂದು ಕಬ್ಬು ಸುಮಾರು 12-15 ಮರಿ ಬಿಟ್ಟಿರ್ತಾವಂತ, ಅದು ಕ್ಲಂಪ್ ಅಂತ ಹೇಳ್ತೇವೆ ನಾವು, ಗಡ್ಡೆ ಅಂತ ಹೇಳ್ತಾರೆ, ಗದಿ ಅಂತ ಹೇಳ್ತಾರೆ. ಗೊಣ್ಣೆ ಹುಳದ ಬಾಧೆ ಆದಾಗ ಈ ಲಕ್ಷಣಗಳು ಕಂಡ್ರೆ ನೀವು ಅದನ್ನು ಎಳೆದು ತೆಗೆದು ಬಿಟ್ರೆ ಇಡೀ ಕ್ಲಂಪ್ ಅಥವಾ ಗಡ್ಡೆ ನಿಮ್ಮ ಕೈಗೆ ಸರಳವಾಗಿ ಬರ್ತದೆ. ಯಾಕಂದ್ರೆ ಬೇರುಗಳನ್ನೆಲ್ಲ ಇವು ಗೊಣ್ಣೆ ಹುಳ ತಿಂದಿರ್ತಾವ. ಅದ್ರ ಕೆಳಗಡೆ ನೋಡಿದ್ರೆ ನೀವು ಸುಮಾರು 10-15 ಗೊಣ್ಣೆ ಹುಳದ 2 ಅಥವಾ 3ನೇ ಹಂತದ ಮರಿಗಳು ಸಿಗ್ತಾವ. ಅವು ಸಿ ಆಕಾರದಲ್ಲಿ ಇರ್ತಾವ. ಬಹಳ ತೊಂದರೆ ಮಾಡುವಂತಹ ಪ್ರಮುಖ ಕೀಟ ಇದು. ಕಬ್ಬು ಒಂದು ವಾಣಿಜ್ಯ ಬೆಳೆ ಅಂತ ಅನ್ಕೋತೀವಿ, ಸಾಕಷ್ಟು ನಾವು ಖರ್ಚು ಮಾಡ್ತೀವಿ, ಅಂದ್ರೆ ರೈತ ಬಾಂಧವರು ಗೊಬ್ಬರ ಆಗಲಿ ಆಮೇಲೆ ನೀರಾಗಲಿ ಅಂದರೆ ಸಾಕಷ್ಟು ಖರ್ಚು ಮಾಡಿ ಈ ಕಬ್ಬು ಬೆಳೆಯೋದನ್ನು ನೋಡ್ತಾ ಇರ್ತಾರೆ, ಆದರೆ ಕೆಳಗಡೆ ಬೇರೆ ತಿಂತಾ ಇರ್ತಾವಲ್ಲ. ನಿಜವಾಗಿ ಅಂದರೆ ಈ ಗೊಣ್ಣೆ ಹುಳಿನ ಒಂದು ಕಾಟದಿಂದ ಸಾಕಷ್ಟು ತೊಂದರೆ ಅನುಭವಿಸ್ಬೇಕಾಗ್ತದೆ. ಅಂದರೆ ಖಂಡಿತವಾಗಿಯೂ ಕೂಡ ನಾವು ಇದನ್ನು ನಿರ್ವಹಣೆ ಮಾಡಲೇಬೇಕು. ಸಮಗ್ರ ನಿರ್ವಹಣಾ ಕ್ರಮಗಳು ಏನೇನು ಇರ್ಬೋದು? ಈಗ ನೀವು ಕೇಳಿದ್ರೆ ಇದು ನಿರ್ವಹಣೆ ಮಾಡಬೇಕಂತ ಅದರ ಬಗ್ಗೆ ನಾನು ಹೇಳಿದೆ. ಜೀವನ ಚಕ್ರ ಅದು ಅಲ್ಲೇ ಕೋಶಾವಸ್ಥೆಗೆ ಹೋಗಿ 8 ದಿವಸ ಆದಮೇಲೆ ಸುಪ್ತಾವಸ್ಥೆಗೆ ಹೋಗ್ತದೆ. ಮುಂದೆ ಅದು ಏನು ನಾವು ಅಡ್ಡಮಳೆ ಅಂತ ಹೇಳ್ತೇವಲ್ಲ, ನಮ್ಮ ಮಳೆಯಾಶ್ರಿತ ಪ್ರದೇಶದಲ್ಲಿ ಅಡ್ಡಮಳೆ ಬಿದ್ದ ಮೇಲೆ ಏಪ್ರಿಲ್ ಇರ್ಬೋದು ಮೇ ಇರ್ಬೋದು ಅವಾಗ ಭೂಮಿಯಿಂದ ಹೊರಗೆ ಬರ್ತದೆ. ಆದರೆ ನೀರಾವರಿ ಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹೊರಗೆ ಬರ್ತದೆ. ಅದಕ್ಕೆ ಇದನ್ನು ನೀವು ಹತೋಟಿ ಮಾಡಬೇಕಾದ್ರೆ ಈ ಜೀವನ ಚಕ್ರ ತಿಳ್ಕೊಳ್ಳೋದು ಒಂದನೇದು. ಎರಡನೇದ್ದು ಇದನ್ನು ಸಾಮೂಹಿಕವಾಗಿ ಮಾಡಬೇಕು. ಸಾಮೂಹಿಕವಾಗಿ ಎಲ್ಲ ರೈತರು, ಸಕ್ಕರೆ ಕಾರ್ಖಾನೆ, ಕೃಷಿ ಇಲಾಖೆಯವರು ಎಲ್ಲರೂ ಕೂಡಿ ಇದಕ್ಕೆ ಕ್ಯಾಂಪೇನ್ ಅಂತ ಮಾಡಿ ಇದನ್ನು ಹತೋಟಿ ಮಾಡಬೇಕು. ಯಾಕಂದರೆ ಇದು ಹೊರಗೆ ಬಂದಾಗ ಸಾಮೂಹಿಕವಾಗಿ ದುಂಬಿಗಳನ್ನು ಆಕರ್ಷಣೆ ಮಾಡಬಹುದು. ಇದು ದೀಪಕ್ಕೆ ಆಕರ್ಷಣೆ ಹೊಂತದೆ. ಆಮೇಲೆ ಆಶ್ರಿತ ಸಸ್ಯಗಳ ಮೇಲೆ ಇರ್ತದೆ ಸಾಯಂಕಾಲ. ಇದನ್ನು ನೀವು ಸಿಂಪರಣೆ ಮಾಡಿ ಅಥವಾ ದೀಪಾಕರ್ಷಣೆ ಮಾಡಿ ಈ ದುಂಬಿಗಳನ್ನು ನಾಶ ಮಾಡಿದರೆ 80% ಹತೋಟಿ ಮಾಡಬಹುದು. ಎರಡನೇ ವಿಧ ಅಂತಂದರೆ ಇದೇನು ನೀವು ದುಂಬಿ ಭೂಮಿಯಿಂದ ಹೊರಗೆ ಬರ್ತೈತಿ, ಇದು ಪ್ರಕ್ರಿಯೆ 1 ತಿಂಗಳ ನಡೀತಾ ಇರ್ತದೆ. ಹೌದು, ಭೂಮಿಯಿಂದ ಅದನ್ನು ಅವಾಗ ನೀವು ಈ ಕೀಟನಾಶಕ ಇರ್ಬೋದು, ಮಣ್ಣಿಗೆ ಸೇರಿಸುವಂಥ ಕೀಟನಾಶಕ ಇದಾವೆ ನಮ್ಮಲ್ಲಿ. ಈ ಕ್ಲೋರೋಪೈರಿಫಾಸ್ ಅಂತೇಳಿ ಗ್ರ್ಯಾನ್ಯೂಲ್ ಹರಳ ರೂಪದ ಬರ್ತೈತಿ, ಪಿಪ್ರೋನಿಲ್ ಅಂತ ಬರ್ತೈತಿ, ಆಮೇಲೆ ಕ್ಲೋರಾಂಟ್ರಿನ್ ನಿಲಿಪ್ರೋಲ್ ಅಂತ ಇದೆ, ಫರ್ಟೇರಾ ಅಂತ ಸಿಗ್ತದೆ, ಇದು ಹಸಿರು ಲೇಬಲ್ ಅಂತ ಹೇಳ್ತೇವೆ ನಾವು. ಇದನ್ನು ಮಣ್ಣಲ್ಲಿ 1 ಎಕರೆಗೆ 8 ಕೆಜಿ ಸೇರಿಸ್ಬೇಕು. ಆಮೇಲೆ ಬಹಳಷ್ಟು ದುಂಬಿಗಳು ಹೊರಗೆ ಬಂದಾಗ ನೀವು ಇದನ್ನು ಎರಚಬಹುದು, ಕ್ಲೋರೋಪೈರಿಫಾಸ್ ಅಂತ ಹೇಳಿದೆ 10 ಜಿ, ಇದನ್ನು ಎಕರೆಗೆ 5 ಕೆಜಿ ಹಸಿ ಮರಳು ಅಥವಾ ಉಸುಕಿನೊಂದಿಗೆ ಮಿಶ್ರಣ ಮಾಡಿ ಎರಚಿಬಿಟ್ರೆ ಅಂತಹ ಕ್ಷೇತ್ರಗಳಲ್ಲಿ ಹೆಣ್ಣು ದುಂಬಿ ಮೊಟ್ಟೆ ಇಡುವುದಿಲ್ಲ. ಅಕಸ್ಮಾತ್ ಹಿಂದಿನ ದಿವಸ ಅಥವಾ 2-3 ದಿವಸ ಮೊದಲೇ ಅಲ್ಲಿ ಮೊಟ್ಟೆ ಇಟ್ಟಿದ್ರೆ ಆ ಮೊಟ್ಟೆ ಒಡೆದು ಮರಿ ಹೊರಗೆ ಬರುವುದಿಲ್ಲ, ಸಾಯ್ತಾವೆ. ಅಕಸ್ಮಾತ್ ಬಂದಿದ್ರು ಈ ಕೀಟಕ್ಕೆ ಅದು ಸ್ಪರ್ಶ ಇದು ಬಂತಂದ್ರೆ ಅದು ಹತೋಟಿಯಾಗಿ ಹೋಗ್ತದೆ. ಇದಾದ ನಂತರ ಇನ್ನು ನಿಂತ ಕಬ್ಬಿನಲ್ಲಿ ಬಂದರೆ, ಈಗ ಕಪ್ಪು ಮಿಶ್ರಿತ ಮಣ್ಣು ಇತ್ತು, ನೀರು ನಿಲ್ಲುವಂತಹ ಒಂದು ಗುಣ ಇತ್ತು ಆ ಮಣ್ಣಿಗೆ ಅಂದರೆ, ಸುಮಾರು 5-6 ತಾಸು ನೀವು ಮಡಿ ಕಟ್ಟಿ ಅಲ್ಲಲ್ಲಿ, ಸಾಮಾನ್ಯವಾಗಿ ಕಬ್ಬಿನಲ್ಲಿ ಉದ್ದನ ಒಂದು ಇದಿರ್ತೈತೆ ನಮ್ಮ ಫರೋಸ್ ಅಂತ ಹೇಳ್ತೇವೆ ನಾವು, ಅದನ್ನು ನೀವು ಅಲ್ಲಲ್ಲಿ ಮಡಿ ಕಟ್ಟಿ ನೀರು ನಿಲ್ಲಿಸೋದ್ರಿಂದ ಕಬ್ಬಿನಲ್ಲಿ ಇರತಕ್ಕಂತಹ ಮರಿಗಳು ಒಂದು ಉಸಿರಾಟ ತೊಂದರೆ ಅಂತ ಅನೇರೋಬಿಕ್ ಕಂಡೀಷನ್ ಅಂತ ಹೇಳ್ತೇವೆ, ಅದರಿಂದನೂ 30-40% ಹತೋಟಿ ಮಾಡ್ಬೋದು. ಆಮೇಲೆ ಇನ್ನು ಕೀಟನಾಶಕವಾಗಿ ಬಳಸಬೇಕಾಗಿದ್ದು ನೀವು ಇಲ್ಲಿ ಕ್ಲೋರೋಪೈರಿಫಾಸ್ ಅಂತ ಸಿಗ್ತದೆ ಮಾರುಕಟ್ಟೆಯಲ್ಲಿ, ಅದನ್ನು 1 ಲೀಟರಿಗೆ 10 ಮಿಲಿ ಪ್ರಮಾಣದಲ್ಲಿ ಹಾಕಿ ಎಲ್ಲೆಲ್ಲಿ ಬಾಧಿತವಾದ ಕಬ್ಬು ಅದರ ಸುತ್ತಮುತ್ತ ಒಂದು ಕಬ್ಬಿಣದ ಒಂದು ಸಡಿಯಿಂದ ರಂಧ್ರ ಮಾಡಿ ಅದರೊಳಗೆ ಹಾಕಿ ಇದನ್ನು ಬಿಟ್ಟರೆ ಇದನ್ನು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಇನ್ನು ಕೊನೆಯದಾಗಿ ಸಾವಯವವಾಗಿ ಇದನ್ನು ಹತೋಟಿ ಮಾಡ್ಬೋದು. ಹೇಗೆ? ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಮೆಟರೈಜಿಯಂ ನಿಸೋಪ್ಲಿ ಅಂತ ಸಿಗ್ತದೆ, ಇದು ಶಿಲೀಂಧ್ರ. ಈ ಶಿಲೀಂಧ್ರವನ್ನು 1 ಎಕರೆಗೆ 5-8 ಕೆಜಿ ಅಂದರೆ ಬಾಧೆಗೆ ಅನುಸಾರವಾಗಿ ಕೊಟ್ಟಿಗೆ ಗೊಬ್ಬರದವ್ರಿ ಅಥವಾ ಸಾವಯವ ಗೊಬ್ಬರ, ಮೆಳ್ಳಿ ಗೊಬ್ಬರ ಇರ್ಬೋದು, ಎರೆಹುಳದ ಗೊಬ್ಬರ, 1-8 ಕೆಜಿಗೆ 100 ಕೆಜಿ ಸಾವಯವ ಗೊಬ್ಬರದೊಡಗೆ ಮಿಶ್ರಣ ಮಾಡಿ ಇದನ್ನು ನೀವು ಹಾಕಿದ್ದೇ ಆದರೆ ಇದನ್ನು ನೀವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಆಮೇಲೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳು ಇವೆಲ್ಲ, ಇವನ್ನು ಸಾಮೂಹಿಕವಾಗಿ ಮಾಡಬೇಕು. ಒಂದು ಈಗ ನಿಮ್ಮ ಬಾಜು ಕ್ಷೇತ್ರದವರು ಬಿಟ್ಟರು, ನೀವೊಂದು 3-4 ಜನ ರೈತರು ಮಾಡಿದರೆ ಇದು ಯಶಸ್ವಿಯಾಗೋದಿಲ್ಲ. ಇದನ್ನು 3-4 ವರ್ಷ ಸಾಮೂಹಿಕವಾಗಿ ಎಲ್ಲ ರೈತ ಬಾಂಧವರು ಮಾಡಿದಾಗ ಸಮಗ್ರ ಕ್ರಮಗಳನ್ನು ತಗೊಂಡಾಗ ಮಾತ್ರ ಇದು ಹತೋಟಿ ಆಗ್ತದೆ. ಅಂದ್ರೆ ಇದು ನಾವು ಒಬ್ಬೊಬ್ಬರೇ ಮಾಡಬೇಕು ಅಂದ್ರೆ ಆಗೋದಿಲ್ಲ, ಎಲ್ಲ ಕಡೆ ಹೊಲದ ಬಾಜು ಮತ್ತೆ ಹೊಲದಲ್ಲಿ ಇದು ಕಬ್ಬೇ ಇರ್ತದೆ, ಕಬ್ಬೇ ಇರ್ತದೆ. ಈಗ ನಾವು ನಿಯಂತ್ರಣ ಮಾಡಿದ್ರು ಮತ್ತೆ ಆ ಕಡೆಯಿಂದ ಬರ್ತದೆ. ಈಗ 1 ಎಕರೆ ಯಾರ್ದು ರೊಟೂನ್ ಅಂದ್ರೆ ಕುಳೆ ಕಬ್ಬು ಇರ್ತೈತಿ, ಅಷ್ಟು ಸರಿ ಇರೋದಿಲ್ಲ. ಸಾಮಾನ್ಯವಾಗಿ ಹಚ್ಚು ಕಬ್ಬು ಅಂದ್ರೆ ಪ್ಲಾಂಟ್ ಕೇನಿಗೆ ಕಾಳಜಿ ತಗೊಂಡಷ್ಟು ಕುಳೆ ಕಬ್ಬಿಗೆ ತಗೋದಿಲ್ಲ ರೈತರು. ಏನು ಹೋದ್ರು ನಮ್ದು 1/2 ಎಕರೆ ಹೋಗ್ಲಿ ಅಂತ ಬಿಟ್ಟ ಅಂದ್ರೆ ಕಬ್ಬಿನ ಜೋಡಿ ಬಾಜುದವ್ರ ಕಬ್ಬನು ನಾಶವಾಗುವಂತಹ ಒಂದು ಸನ್ನಿವೇಶಗಳನ್ನು ಕಂಡುಕೊಂಡಿವೆ. ಸಾಮೂಹಿಕವಾಗಿ ನಾವು ಅಂದ್ರೆ ನಾನು ಗೆಲ್ತೇನೆ ನೀನು ಗೆಲ್ಲು ಅನ್ನೋ ಭಾವನೆ ಬರಬೇಕು. ಇಲ್ಲಿ ಇದನ್ನ ಹತೋಟಿ ಮಾಡಬಹುದು. ಆಮೇಲೆ ಇಲ್ಲಾಂದ್ರೆ ನೋಡ್ರಿ ಮೆಟರೈಸಿಯಂ ಇದನ್ನ ನಾವು ಬಳಸಬೇಕು. ಬಳಸಲಿಲ್ಲ ಅಂದ್ರೆ ಆ ಹುಳ ದೊಡ್ಡದಾಗಿ ಬಿಡ್ತದೆ, ಆಮೇಲೆ ದುಂಬೆ ಆಗ್ತದೆ, ಮತ್ತೆ ಮೊಟ್ಟೆ ಇಡ್ತದೆ. ಹಿಂಗಾಗಿ ಗೊಂಡೆ ಹುಳು ನಿಯಂತ್ರಣ ಮಾಡೋದೇ ಕಷ್ಟ. ಹೊಲ ತುಂಬ ಎಲ್ಲ ಈಗ ಗೊಂಡೆ ಹುಳು ಬಂದ್ರೆ ಅವು ಕಬ್ಬು ಕಿತ್ತ ಬಂದ ಬಿಡ್ತಾವ ಬೇರುಗಳೆಲ್ಲ. ಆಮೇಲೆ ಸಾಮಾನ್ಯವಾಗಿ 8-10 ತಿಂಗಳ ಕಬ್ಬಿಗೆ ಇದು ಬಂತಂದ್ರೆ ನೀವು ಯಾವ ಕಾರ್ಖಾನೆಯವರು ತಗೊಳ್ಳೋದಿಲ್ಲ, ಬೆಲ್ಲ ಮಾಡೋಕ್ಕೂ ಬರೋದಿಲ್ಲ, ಅದರಲ್ಲಿ ಸುಕ್ರೋಸ್ ಅಂಶ ಇನ್ನೂ ಮುಟ್ಟಿರುವುದಿಲ್ಲ. ಹೌದು, ಅದಕ್ಕೆ ಇದನ್ನ ನೀವು ಮೇವಿಗಾಗಿ ಅಷ್ಟೇ ಉಪಯೋಗ ಮಾಡಬಹುದು. ಆಮೇಲೆ ಇದು ಮೆಟರೈಜಿಯಂ ಗೊಣ್ಣೆ ಹುಳಕ್ಕೆ ಅಷ್ಟೇ ಬರ್ತೈತೆ, ಕಬ್ಬಿಗೆ ಏನು ಮಾಡೋದಿಲ್ಲ. ಗೊಣ್ಣೆ ಹುಳವನ್ನು ತಿಂದು ಆ ಪರಿಸರದಲ್ಲಿ ಸಾವಯವ ವಸ್ತು ಇದ್ರೆ ಅಲ್ಲೇ ಅದು ಮತ್ತೆ ವೃದ್ಧಿ ಹೊಂದಿ ನಿಮ್ಮ ಕ್ಷೇತ್ರದೊಳಗೆ ಇರ್ತೈತಿ. 2-3 ವರ್ಷ ನೀವು ತಪ್ಪದೇ ಈ ಮೆಟರೈಜಿಯಂ ಬಳಸಿದ್ರೆ ನಿಮ್ಮ ಗೊಣ್ಣೆ ಹುಳದ ಬಾಧೆಯನ್ನು ಕಡಿಮೆ ಮಾಡಬಹುದು. ಖಂಡಿತ ಕಡಿಮೆ ಮಾಡಬಹುದು. ಬಹಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ರೆ ಡಾಕ್ಟರ್ ಪಿ ಎಸ್ ತಿಬ್ಬಣ್ಣವರವರೇ. ಯಾಕಂದ್ರೆ ಕಬ್ಬು ಈಗ ಪ್ರಮುಖ ವಾಣಿಜ್ಯ ಬೆಳೆ, ರೈತ ನಮಗೆ ಬೆನ್ನೆಲುಬಾದ್ರೆ ರೈತನಿಗೆ ಬೆನ್ನೆಲುಬು ಕಬ್ಬಾಗಿದೆ. ಕಬ್ಬು ಚೆನ್ನಾಗಿ ವಾಣಿಜ್ಯ ಬೆಳೆಯಲ್ಲಿ ಅವ್ರಿಗೆ ಇಳುವರಿ ಬಂತಂದ್ರೆ ಮತ್ತೆ ಒಂದಕ್ಕೊಂದು ಪೂರಕ. ಆ ಫ್ಯಾಕ್ಟರಿ ಅವರು ಕೂಡ ಕಾರ್ಖಾನೆಯವರು ಕೂಡ ಇವ್ರ ಮೇಲೆ ಅವಲಂಬಿತ ಆಗಿರ್ತಾರೆ. ಒಳ್ಳೆ ಸಕ್ಕರೆ ಒಂದು ಪ್ರಮಾಣವನ್ನ ಅವರು ಹೆಚ್ಚು ಉತ್ಪಾದನೆ ಮಾಡಿದಾಗ ಮಾತ್ರ ನಮ್ದು ರಫ್ತು ಆಗ್ಲಿಕ್ಕೆ ಆಗ್ತದೆ, ಆಮೇಲೆ ಅದು ನಮಗೆ ಲಾಭದಾಯಕ ಆಗ್ತದೆ. ಎಲ್ಲರಿಗೂ ಕೂಡ ಇದು ಗೊಂಡೆ ಹುಳು ತೊಂದರೆ ಮಾಡೋ ಸಾಧ್ಯತೆ ಇದೆ. ಇದಕ್ಕೆ ಸಮಗ್ರ ನಿರ್ವಹಣೆಗಾಗಿ ಸಾಮೂಹಿಕವಾಗಿ ನಮ್ಮೆಲ್ಲ ರೈತ ಬಾಂಧವರು ಒಟ್ಟಾಗಬೇಕು, ಮತ್ತು ನಿಗದಿತ ಪ್ರಮಾಣದಲ್ಲಿ ಔಷಧಿಯನ್ನು ಹೊಡಿಲಿಕ್ಕೆ ಸಾಧ್ಯ ಆದರೆ ಕೀಟ ನಿರ್ವಹಣೆ ಮಾಡ್ಬೋದು. ಮುಖ್ಯವಾಗಿ ಮೆಟಾರೈಸಿಯಂ ಅದನ್ನು ಉಪಯೋಗ ಮಾಡೋದು ಭಾಳ ಮುಖ್ಯ. ಅದು ಪರಿಸರ ಸ್ನೇಹಿಯಾಗಿರೋದ್ರಿಂದ ಸಾವಯವ ಗೊಬ್ಬರವಾಗಿ ನಿಮ್ಮ ಹೊಲದಲ್ಲೇ ಇರೋದ್ರಿಂದ ಅದು ಮುಂದೆ ಪೂರಕ ಒಂದು ವಾತಾವರಣವನ್ನು ಕಲ್ಪಿಸ್ತದೆ. ಕಬ್ಬಿನ ಒಂದು ಸಮಗ್ರ ನಿರ್ವಹಣೆ ನಿಟ್ಟಿನೊಳಗೆ ಈ ಗೊಂಡೆ ಹುಳುವಿನ ನಿಯಂತ್ರಣ ಭಾಳ ಪ್ರಮುಖವಾದದ್ದು ಅಂತ ಇಲ್ಲಿವರೆಗೆ ಹೇಳಿದ್ರಿ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣವರವರೇ. ಈ ನಮ್ಮ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ಇಲ್ಲಿ ತನಕ ವಿಸ್ತೃತವಾಗಿ ಸಮಗ್ರ ಬೆಳೆ ಬಗ್ಗೆನೂ ಮಾತಾಡ್ತಾ ಇದ್ದೀರಿ, ರೈತರ ಒಂದು ಹೇಗೆ ಅವರು ಕಲ್ಯಾಣ ಆಗಬೇಕು ಅನ್ನೋದ್ರ ಬಗ್ಗೆ, ಆಮೇಲೆ ಕಬ್ಬು ಹೇಗೆ ವಿಶೇಷವಾಗಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ, ಮತ್ತು ಕೆಲವೊಂದು ಹೆಚ್ಚು ಯೂರಿಯಾ ಪ್ರಮಾಣ ಉಪಯೋಗ ಮಾಡಿ ಕಬ್ಬು ಒಂದು ಮಣ್ಣು ಸವಳ ಜವಳಾಗಿ ಮುಂದೆ ಬೆಳೀಲಾರದ ಪರಿಸ್ಥಿತಿ ಉಂಟಾಗಿದೆ, ಅದನ್ನು ನಾವು ನಿಯಂತ್ರಣ ಮಾಡಬೇಕು ಅಂದರೆ ರೈತ ಬಾಂಧವರು ಜಾಗೃತರಾಗಿರಬೇಕು. ಆಮೇಲೆ ಇದು ಗೊಂಡೆ ಹುಳು ನಿಯಂತ್ರಣ ಮಾತ್ರ ಖಂಡಿತವಾಗಿ ಮಾಡಲೇಬೇಕಾಗಿದೆ, ಇಲ್ಲದೆ ಹೋದರೆ ಎಲ್ಲರೂ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಕೊನೆಯದಾಗಿ ಈಗ ನಮ್ಮ ಏನು ಮಳೆಯಾಶ್ರಿತ ಪ್ರದೇಶಗಳಾದ ಧಾರವಾಡ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆಯಾಶ್ರಿತ ಬೆಳೆ ಅಂದರೆ ಶೇಂಗಾ ಇರ್ಬೋದು, ಉಳ್ಳಾಗಡ್ಡಿ, ಇತರ ಬೆಳೆಗಳಿಗೂ ಇದು ಈಗ ಕಂಡು ಬಂದಿದೆ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ. ಹೀಗಾಗಿ ಅವರು ಕೂಡ ಬಹಳ ಕಾಳಜಿ ವಹಿಸಬೇಕು. ಇಲ್ಲಿ ಇದನ್ನ ಅಡ್ಡ ಮಳೆ ಬಂದಾಗ ಅವರು ಇಲ್ಲಿ ಅದರ ಹತೋಟಿ ಕ್ರಮಗಳನ್ನು ಪ್ರಾರಂಭ ಮಾಡಬೇಕು. ಕಬ್ಬಿನ ಬೆಳೆಯಲ್ಲಿ ಫೆಬ್ರವರಿ ತಿಂಗಳಿಂದ 2 ತಿಂಗಳು ಮಾಡಬೇಕು. ಸಾಮಾನ್ಯವಾಗಿ ರೈತರು ಬಂದ ಮೇಲೆ ಬರ್ತಾರೆ ನೋಡ್ರಿ, ಅತಿವೃಷ್ಟಿಯಿಂದ ಮಳೆ ಬಂದ್ ಹೋದ್ಮೇಲೆ ಅಷ್ಟೇ ಸಮಸ್ಯೆ ನಿಲ್ಲಂಗಿಲ್ಲ, ಮಳೆ ಬಂದ್ ಹೋದ್ಮೇಲೆ ಸಮಸ್ಯೆ ಶುರುವಾಗ್ತಾವ ಅಂತ ಅನ್ಕೊಳ್ಬೇಕು. ಈ ತರ ಕೀಟಗಳನ್ನ ನಿರ್ವಹಣೆ ಮಾಡೋದು ಬಹಳ ಕಷ್ಟ. ಅದಕ್ಕೆ ರೈತ ಬಾಂಧವರು ಜಾಗೃತರಾಗಿ ವೈಜ್ಞಾನಿಕವಾಗಿ ನಾವು ಈಗ ನಾವೇನು ಹೇಳ್ತೀವ್ರಿ, ಕೃಷಿ ಸಾಕ್ಷರತೆ ಅಂತ ಹೇಳ್ತೀವಿ, ಆ ಪ್ರಮಾಣ ಜಾಸ್ತಿ ಆಗ್ಬೇಕು, ವಿಜ್ಞಾನಗಳ ಸಹಕಾರ ತಗೋಬೇಕು, ನಿಗದಿತ ಪ್ರಮಾಣದಲ್ಲಿ ಔಷಧಿ ಉಪಯೋಗ ಮಾಡಬೇಕು, ಒಂದು ಯುದ್ಧೋಪಾದಿಯಲ್ಲಿ ನಾವು ನಿಲ್ಬೇಕು. ಯುದ್ಧ ಮಾಡಬೇಕು ಅಂದ್ರೆ ಈಗ ವಿಶೇಷವಾಗಿ ಗೊಣ್ಣೆ ಹುಳುವನ್ನ ಯುದ್ಧೋಪಾದಿಯಲ್ಲಿ ಮಾತ್ರ ನಿರ್ವಹಣೆ ಮಾಡಬಹುದು. ಮುಂಜಾಗ್ರತೆಗಾಗಿ ಕ್ರಮಗಳನ್ನು ತಗೋಬೇಕು. ಬಂದ ಮೇಲೆ ನೀವು ಮಾಡಕ್ ಹೋದ್ರೆ ಇದು ನಾ ಹೇಳಿದೆ ಮಣ್ಣಿನಲ್ಲಿ ಇರುವುದು, ಇದು ಕಣ್ಣಿಗೆ ಕಾಣುವುದಿಲ್ಲ, ಆದ್ರೆ ನಾಶ ಬಹಳ ಮಾಡ್ತೈತಿ. ಅದರಿಂದ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಸಾಮೂಹಿಕವಾಗಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ್ದೇ ಆದರೆ ಒಂದು 2-3 ವರ್ಷ ಸತತವಾಗಿ ಮಾಡಿದರೆ ಇದನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು ಅಂತ ಹೇಳಬಯಸ್ತೇನೆ. ಬಹಳ ಸಂತೋಷ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣವರವರೇ, ಇಲ್ಲಿವರೆಗೆ ಬಹಳ ವಿಸ್ತೃತವಾಗಿ ನಮ್ಮ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ಗೊಣ್ಣೆ ಹುಳು ಸಮಗ್ರ ನಿರ್ವಹಣೆ ಮಾಡೋದರಿಂದ ಕಬ್ಬನ್ನು ಹೇಗೆ ನಾವು ಆರೋಗ್ಯದಾಯಕವಾಗಿ ಬೆಳಿಬಹುದು, ಲಾಭದಾಯಕವಾಗಿ ಬೆಳಿಬಹುದು ಅಂತೇಳಿ ಮಾಹಿತಿ ನೀಡಿದಿರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಕಾರ್ಯಕ್ರಮದ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು. ಇದುವರೆಗೂ ಕಬ್ಬು ಬೆಳೆಯಲ್ಲಿ ಗೊಣ್ಣೆ ಹುಳುವಿನ ಸಮಗ್ರ ನಿರ್ವಹಣೆ ಈ ಕುರಿತು ಡಾಕ್ಟರ್ ಪಿ ಎಸ್ ತಿಪ್ಪಣ್ಣವರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ನೆಚ್ಚಿನ ರೈತ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ರೈತರ ವಾರ್ಷಿಕ ಹಬ್ಬ ಕೃಷಿ ಮೇಳವನ್ನು ಸೆಪ್ಟೆಂಬರ್ 21-24 2024 ಏರ್ಪಡಿಸಲಾಗುವುದು.

ಇದುವರೆಗೆ ಧಾರವಾಡದ ಭೀಮಪ್ಪ ದುರ್ಗಪ್ಪ ಗೊಲ್ಲರ್ ಮತ್ತು ಸಂಗಡಿಗರಿಂದ ಪುಂಗಿ ವಾದನ ಕೇಳಿದ್ರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ. ಮೊದಲಿಗೆ ಗಂಗಾವತಿಯ ಮಾರುಕಟ್ಟೆಯನ್ನು ಗಮನಿಸೋದಾದರೆ ಕಾವೇರಿ ಸೋನ 2933 3053, ಭತ್ತದ ಆರ್ವಿನ್ ಆರ್ ಕನಿಷ್ಠ ಮತ್ತು ಗರಿಷ್ಠ 2800, ಭತ್ತದ ಆರ್ವಿನ್ ಆರ್ ಹಳೆಯದು 3200 3373, ಭತ್ತ ಸೋನ 3040 3167, ಹಳೆ ಸೋನ ಮಸೂರಿ 3173 3267, ಇತರೆ 2740 4000. ಇನ್ನು ರಾಣೆಬೆನ್ನೂರಿನ ಮಾರುಕಟ್ಟೆಯನ್ನು ಗಮನಿಸೋದಾದರೆ ಹುರುಳಿಕಾಯಿ ಇಲ್ಲವೇ ಬೀನ್ಸ್ 3200 3700, ಬೀಟ್ರೂಟ್ 2800 3100, ಕ್ಯಾರೆಟ್ 3100 3800, ಹತ್ತಿ ಮಧ್ಯಮ 1820 12070, ಹಸಿರು ಮೆಣಸಿನಕಾಯಿ 3300 3600, ಟೊಮೆಟೊ 400 430 470. ಇನ್ನು